ರಾಜ್ಯದಲ್ಲಿ ಬಾಗಲಕೋಟೆ, ದಕ್ಷಿಣ ಕನ್ನಡ, ಗದಗ, ಹಾಸನ, ಹಾವೇರಿ, ಕಲಬುರಗಿ, ತುಮಕೂರು, ರಾಮನಗರ, ಉಡುಪಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಜೆಇ ಲಸಿಕಾ ಅಭಿಯಾನ ನಡೆಯಲಿದೆ. ಡಿಸೆಂಬರ್ 5ರಿಂದ 3 ವಾರಗಳ ಕಾಲ ನಡೆಯಲಿದೆ ಜೆಇ ಲಸಿಕಾ ಅಭಿಯಾನ. 1ರಿಂದ 15 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ ಜೆಇ ಲಸಿಕಾ ಅಭಿಯಾನದಲ್ಲಿ ತಪ್ಪದೇ ಲಸಿಕೆ ಹಾಕಿಸಿ. ಬನ್ನಿ, ಮೆದುಳು ಜ್ವರದ ವಿರುದ್ಧ ಯುದ್ಧ ಸಾರೋಣ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಕೇಳುಗರಿ, ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಗೀತೆಗಳನ್ನು ಆಲಿಸುತ್ತಿರುವಿರಿ. ಈ ಶತಮಾನದ ಜಿತ್ತಿನ ಕೀಟ ವಿಷ ಸುರಿದರು ಆಗಲಾದೆನು ನಷ್ಟ. ಈ ಶತಮಾನದ ಜಿತ್ತಿನ ಕೀಟ ವಿಷ ಸುರಿದರು ಆಗಲಾರೆನು ನಷ್ಟ. ಹೆಲಿಯೋತಿಸ್ನಾನು ಹೆಲಿಯೋತಿಸ್ನಾನು ಹೆಲಿಯೋತಿಸ್ನಾನು ನನ್ನ ಕೊಲ್ಲ ಹೋದರೆ ನಿಮಗೆ ಕಷ್ಟ. ನನ್ನ ಕೊಲ್ಲ ಹೋದರೆ ನಿಮಗೆ ಕಷ್ಟ. ಬದುಕಲು ಬಿಡಿ ನನ್ನನ್ನು ಪರಿಸರಕ್ಕೂ ಇಷ್ಟ. ಬದುಕಲು ಬಿಡಿ ನನ್ನನ್ನು ಪರಿಸರಕ್ಕೂ ಇಷ್ಟ. ಬದುಕಲು ಬಿಡಿ ನನ್ನನ್ನು ಪರಿಸರಕ್ಕೂ ಇಷ್ಟ. We'll be right back.

ಶ್ರೋತೃಗಳೇ, ಸುತ್ತಮುತ್ತಲ ಪರಿಸರವನ್ನ ನಾವು ಸ್ವಚ್ಛವಾಗಿಟ್ಕೊಳ್ಬೇಕು ಅಂತ ನಾವು ನೀವೆಲ್ಲ ಮಾತಾಡ್ತೇವೆ. ಆದ್ರೆ ಅದಕ್ಕೆ ತಕ್ಕ ಹಾಗೆ ನಾವು ನಡ್ಕೊಳ್ತೇವ? ಪ್ಲಾಸ್ಟಿಕ್ ತೊಟ್ಟೆ, ಬಿಸ್ಕೆಟ್ ಪ್ಯಾಕೆಟ್, ಹಾಲಿನ ಪ್ಯಾಕೆಟ್, ಪ್ಲಾಸ್ಟಿಕ್ ಮತ್ತೆ ಗಾಜಿನ ಬಾಟ್ಲುಗಳು ಇವನ್ನೆಲ್ಲ ನಮ್ಮ ಜನ ರಸ್ತೆ ಬದಿಯಲ್ಲೇ ಎಸಿತಾರಲ್ಲ, ಆಗ ನಾವು ಯಾವತ್ತಾದರೂ ವಿರೋಧ ಮಾಡಿದೀವ? ಪ್ರವಾಸಿಗರು ಬಂದಾಗ ಅಲ್ಲಲ್ಲೇ ಕಸ ಎಸಿತಾರಲ್ಲ, ನಾವು ಯಾಕೆ ಸುಮ್ಮನಿರ್ತೇವೆ ನೋಡಿಕೊಂಡು? ನಮ್ಮ ಆರೋಗ್ಯ ಮತ್ತು ಸಾರ್ವಜನಿಕ ಹಿತಕ್ಕಾಗಿ ಪರಿಸರ ತಜ್ಞರು, ಇಲಾಖೆಗಳು, ಸ್ವಯಂ ಸೇವಾ ಸಂಸ್ಥೆಗಳು ಪರಿಸರದ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಿದ್ರು, ನಮ್ಗೆ ಯಾಕೆ ಇನ್ನೂ ಈ ಬಗ್ಗೆ ಪ್ರಾಮಾಣಿಕ ಜಾಗೃತಿ ಮೂಡ್ತಾ ಇಲ್ಲ? ಇದು ಪ್ರಜ್ಞಾವಂತರಾದ ನಾವು ಚಿಂತಿಸಬೇಕಾದ ಗಂಭೀರ ವಿಚಾರ ಅಲ್ವಾ? ಕಸ ತೆಗೆಯಲು ಇನ್ನಾರೋ ಇದ್ದಾರೆ ಎಂಬ ಭಾವನೆಯನ್ನು ಬಿಟ್ಟು ಬಿಡೋಣ. ಸ್ವಚ್ಛತೆ ಎಲ್ಲರ ಹೊಣೆ. ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ಆರೋಗ್ಯವಿದೆ, ಸಮಾಜದ ಒಳಿತಿದೆ. ಕೇಳುಗರೆ, ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಗೀತೆಗಳನ್ನು ಆಲಿಸುತ್ತಿರುವಿರಿ. ಬನಕಿ ಚಕ್ಕಲಿ ಹುಣ, ಸಾವಿರ ಕಾಲಿನ ಹುಣ, ನೂರಾರು ಹೆಸರಿನ ಜೀವಿಯು ನಾನು, ಝರಿಯಾಗಿ ಕುಖ್ಯಾತನಾಗಿಯೇ ನಾನು. ಬನಕಿ ಚಕ್ಕಲಿ ಹುಣ, ಸಾವಿರ ಕಾಲಿನ ಹುಣ, ನೂರಾರು ಹೆಸರಿನ ಜೀವಿಯು ನಾನು, ಝರಿಯಾಗಿ ಕುಖ್ಯಾತನಾಗಿಯೇ ನಾನು, ಝರಿಯಾಗಿ ಕುಖ್ಯಾತನಾಗಿಯೇ ನಾನು. ನವಣಿ ಜೋಳ ಬಿತ್ತಿದ ಮ್ಯಾಲೆ ಕೇಳ, ಸಜ್ಜಿ ನವಣಿ ಜೋಳ ಬಿತ್ತಿದ ಮ್ಯಾಲೆ ಕೇಳ. ಬೀಜವ ತಿಂದು ತೇಗುವೆ ನಾನು, ರೈತನು ಬಾಯಿ ಬಡಿಯುವನು. ಬೀಜವ ತಿಂದು ತೇಗುವೆ ನಾನು, ರೈತನು ಬಾಯಿ ಬಡಿಯುವನು. ಬನಕಿ ಚಕ್ಕಲೆ ಹುಣ, ಸಾವಿರ ಕಾಲಿನ ಹುಣ, ಝರಿಯಾಗಿ ಕುಖ್ಯಾತನಾಗಿಯೇ ನಾನು, ಝರಿಯಾಗಿ ಕುಖ್ಯಾತನಾಗಿಯೇ ನಾನು. ಹೆಸರು ಅವರಿ ತೊಗರಿ ಶೇಂಗ ತರಕಾರಿ, ಹೆಸರು ಅವರಿ ತೊಗರಿ ಶೇಂಗ ತರಕಾರಿ. ಇವುಗಳ ಮೇಲೆ ಬದುಕುವೆ ನಾನು, ರೈತನು ಬಾಯಿ ಬಡಿಯುವನು. ಇವುಗಳ ಮೇಲೆ ಬದುಕುವೆ ನಾನು, ರೈತನು ಬಾಯಿ ಬಡಿಯುವನು. ಬನಕಿ ಚಕ್ಕನೆ ಹುಣ, ಸಾವಿರ ಕಾಲಿನ ಹುಣ, ನೂರಾರು ಹೆಸರಿನ ಜೀವಿಯು ನಾನು, ಝರಿಯಾಗಿ ಕುಖ್ಯಾತನಾಗಿಯೇ ನಾನು, ಝರಿಯಾಗಿ ಕುಖ್ಯಾತನಾಗಿಯೇ ನಾನು. ಮೊಳಕೆ ಕಾಂಡ ಎಲಿ ಮ್ಯಾಲೆ ಬೇರು ಇರಲಿ, ಮೊಳಕೆ ಕಾಂಡ ಎಲಿ ಮ್ಯಾಲೆ ಬೇರು ಇರಲಿ. ಎಲ್ಲವ ತಿಂದು ತೇಗುವೆ ನಾನು, ರೈತನು ಬಾಯಿ ಬಡಿಯುವನು. ಎಲ್ಲವ ತಿಂದು ತೇಗುವೆ ನಾನು, ರೈತನು ಬಾಯಿ ಬಡಿಯುವನು. ಬನಕಿ ಚಕ್ಕನೆ ಹುಣ, ಸಾವಿರ ಕಾಲಿನ ಹುಣ, ನೂರಾರು ಹೆಸರಿನ ಜೀವಿಯು ನಾನು, ಝರಿಯಾಗಿ ಕುಖ್ಯಾತನಾಗಿಯೇ ನಾನು, ಝರಿಯಾಗಿ ಕುಖ್ಯಾತನಾಗಿಯೇ ನಾನು.

ಅವಳ ಆರೋಗ್ಯದ ಕಾಳಜಿ ಮಾಡಲು, ಅವಳ ಆರೋಗ್ಯದ ಕಾಳಜಿ ಮಾಡಲು ಸಮಯದಿ ಸಿಗಲು ಸರಿ ಮಾಹಿತಿ.